ಸರಿಯಾಗಿ 5:30 ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆ ನೀರು ಕೊಯ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ಸಂಪಿಗೆ ಮರದ ಕೊಪ್ಪಲಿನ ಪ್ರಗತಿಪರ ಕೃಷಿಕ ಯತೀಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಈಗ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಹಾಸನ ಜಿಲ್ಲೆಯಾದ್ಯಂತ ಮಂಜು ಮುಸುಕಿದ ವಾತಾವರಣವಿದ್ದು ಇಂದಿನ ಕನಿಷ್ಠ ತಾಪಮಾನ 14°C, ಗರಿಷ್ಠ ತಾಪಮಾನ 30°C ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೆಲವು ಜಾಹೀರಾತುಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೇ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೇ. ಸಂಕಟ ಕೇ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೇ ಕೋಯಿ ಡರ್ ನಹಿ. ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆ ನೀರು ಕೊಯ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ಸಂಪಿಗೆ ಮರದ ಕೊಪ್ಪಲಿನ ಪ್ರಗತಿಪರ ಕೃಷಿಕ ಯತೀಶ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊಯ್ಲಿನ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಬೇಲೂರು ತಾಲೂಕಿನ ಸಂಪಿಗೆ ಮರದ ಕೊಪ್ಪಲಿನ ಪ್ರಗತಿಪರ ಕೃಷಿಕರಾದ ಯತೀಶ್ ಅವರು. ಸಾಮಾನ್ಯವಾಗಿ ಇವತ್ತು ಕೃಷಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿರ್ತಕ್ಕಂಥದ್ದು ಅಂತ ಅಂದರೆ ಅದು ನೀರಿನ ಕೊರತೆ. ಏನು ಮಲೆನಾಡು ಮತ್ತು ಅರೆ ಮಲೆನಾಡು ಭಾಗ ಅಂತೇಳಿ ಹೇಳ್ತೀವೋ ಈ ಭಾಗದಲ್ಲಿಯೂ ಕೂಡ ನೀರಿನ ಸಮಸ್ಯೆಯನ್ನು ಬಹಳ ಗಂಭೀರವಾಗಿ ನಮ್ಮ ಕೃಷಿಕರು ಮತ್ತು ನಾಗರಿಕರು ಎದುರಿಸ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇದಕ್ಕೆ ಒಂದೇ ಪರಿಹಾರ ಏನಪ್ಪ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಮತ್ತು ಜಮೀನಿನಲ್ಲಿ ಸಿಗ್ತಕ್ಕಂತಹ ಬೀಳ್ತಕ್ಕಂತಹ ಮಳೆ ನೀರೇನಿದೆಯೋ ಅದನ್ನು ಕೊಯ್ಲು ಮಾಡಿಕೊಳ್ಳುವ ಮೂಲಕ ನಮ್ಮ ನೀರಿನ ಸಮಸ್ಯೆ ಏನಿದೆಯೋ ಅದನ್ನು ಬಗೆಹರಿಸಿಕೊಳ್ಬಹುದು. ಮನೆಯಲ್ಲಿ ನಾವು ಮಳೆ ನೀರಿನ ಕೊಯ್ಲನ್ನು ಮಾಡಿದ ತಕ್ಷಣ ಬರೀ ಮನೆಗೆ ಬಳಕೆ ಮಾಡಬೇಕು ಅನ್ನುವಂಥದ್ದೇನಿಲ್ಲ, ನಮ್ಮ ಮನೆಯ ಕೈತೋಟಕ್ಕೂ ಕೂಡ ಅದನ್ನು ಬಳಕೆಯನ್ನು ಮಾಡಬಹುದು. ಮತ್ತೆ ಅನುಕೂಲ ಇದ್ರೆ ಅದೇ ನೀರನ್ನು ನಾವು ನಮ್ಮ ಜಮೀನಿನಲ್ಲಿಯೂ ಕೂಡ ಬಳಕೆಯನ್ನು ಮಾಡಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಮಳೆ ನೀರಿನ ಕೊಯ್ಲಿನ ಅನುಭವಗಳು ಹೇಗಿದ್ದಾವೆ, ಇದರಿಂದ ಏನೆಲ್ಲ ಅನುಕೂಲಗಳನ್ನು ಅವರು ಮಾಡಿಕೊಂಡಿದ್ದಾರೆ, ಯಾಕೆ ಇದನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಈಗ ಯತೀಶ್ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಯತೀಶ್ ಅವರೇ. ನಮಸ್ತೆ ಸರ್. ಯತೀಶ್ ಅವರೇ, ಮೂಲಭೂತವಾಗಿ ತಾವು ಕೃಷಿಕರು, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನನಗೆ ನಾ ಮೂಲ ಕೃಷಿ ಇರೋದ್ರಿಂದ ನನಗೆ ಕೃಷಿ ಬಗ್ಗೆನೂ ಆಸಕ್ತಿ ಇದೆ ಸರ್, ಹಾಗಾಗಿ ಕೃಷಿ ಕೆಲಸನೂ ಮಾಡ್ತಿದ್ದೀನಿ ಸರ್. ಎಷ್ಟು ಎಕರೆ ಜಮೀನಿದೆ? ನಮ್ಮ ತಂದೆ ಅಪ್ಪರ್ ಕಾಲದಿಂದ ಅಜ್ಜರ್ ಕಾಲದಿಂದ ನಾವು ಜಮೀನ್ದಾರ ವಂಶಿದ್ದಾರೆ ಸರ್, ಜಮೀನ್ದಾರು. ನಾವು ನಾಲ್ಕು ಜನ ಅಣ್ಣ ತಮ್ಮದ ಭಾಗ ಆದ್ಮೇಲೆ ನನಗೆ 1 ಎಕರೆ ತೋಟ ಬಂದಿದೆ ಸರ್, 1 ಎಕರೆ 9 ಕುಂಟೆ ತೋಟ ಬಂದಿದೆ, ಮತ್ತೆ 1.75 ಎಕರೆ ಬೆದ್ಲೆ ಜಮೀನು ಬಂದಿದೆ, ಇನ್ನೊಂದು ಜಾಗದಲ್ಲಿ ಬೆದ್ಲೆ ಜಮೀನು 2 ಎಕರೆ ಇದೆ ಸರ್. ಅಲ್ಲಿ 2 ಎಕರೆ ಇರೋ ಜಾಗದಲ್ಲಿ ಮಾವು ಮಾಡಿದ್ದೀನಿ ಸರ್, ಇನ್ನೊಂದು 3/4 ಎಕರೆ ಇರೋ ಜಾಗದಲ್ಲಿ ಅದರಲ್ಲಿ ಮಾಮೂಲಿ ಈ ಇದ್ರ ಕಮರ್ಷಿಯಲ್ ಬೆಳೆ ಬೆಳಿತೀವಿ ಸರ್, ಅಲ್ಲಿ ನೀರಿಲ್ಲ ಸರ್, ಮಾಮೂಲಿ ಮಳೆ ನೀರಿಗೆ ಅವಲಂಬನೆ ಆಗಿ ಬೀನ್ಸು, ಸುಲಿಯಾಕಾಯಿ, ಅವರೆ, ತಗರಿ ಇಂಥ ಬೆಳೆ ಬೆಳ್ಕೊಳ್ತಾ ಇದೀವಿ ಸರ್. ನನ್ನ ಭಾಗ ಬರೋದ್ರಿಂದ ಇನ್ನು ತೋಟದಲ್ಲಿ 1 ಎಕರೆ 9 ಕುಂಟೆ ಪೂರ ತೆಂಗಿದೆ ಸರ್, 1.70 ಗಿಡ ತೆಂಗಿದೆ ಸರ್, ಅದರಲ್ಲಿ 1/2 ಭಾಗ ಈ ಕಳೆದ ವರ್ಷ 350 ಗಿಡ ಅಡಿಕೆ ಮಾಡಿದ್ದೀನಿ ಸರ್, ಅಡಿಕೆ ಮಾಡಿದ್ದೀನಿ. ಈಗ ಬೋರ್ವೆಲ್ ಇದೆ, ನಮ್ದೇ ಓನ್ ಬೋರ್ವೆಲ್ ಇದೆ, ನೀರು ಇದುವರೆಗೂ ನೀರು ಬರ್ತಿರ್ಲಿಲ್ಲ. ಈಗ 2 ವರ್ಷದಿಂದ ನಮ್ಮ ಅಡ್ಗೂರು ಭಾಗದಲ್ಲಿ ಕೆರೆಗೆ ನೀರು ಬಂದಿರೋದ್ರಿಂದ ಮತ್ತೆ ನಮ್ಮ ಬೋರ್ವೆಲ್ ಅಲ್ಲೆಲ್ಲ ನೀರು ರೀಚಾರ್ಜ್ ಆಗಿದ್ದಾವೆ, ನೀರು ಬರ್ತಿದೆ. ಹಾಗಾಗಿ ಕಳೆದ ವರ್ಷ ನಾನು ಮತ್ತೆ 350 ಗಿಡ ಮತ್ತೆ ನಾಟಿ ಮಾಡಿ ಈಗ ಅಡಿಕೆಗಳನ್ನು ಜೊತೆ ಪೋಷಣೆ ಮಾಡ್ಕೊಂಡು ಹೋಗ್ತೇನೆ ಸರ್. ಕೃಷಿ ಇದರಲ್ಲಿ ಮಾವನ್ನ ಹಾಕಿ ಎಷ್ಟು ವರ್ಷ ಆಯ್ತು ಸರ್? ಮಾವನ್ನ ಹಾಕಿ ನಾನು 10 ವರ್ಷ ಕಂಪ್ಲೀಟ್ ಆಯ್ತು ಸರ್. 10 ವರ್ಷದ ಹಿಂದೆ ಆಯ್ತು ಸರ್, 2010 ಸರ್. ಕಳೆದ ವರ್ಷದಿಂದ ನನಗೆ ಫಸಲು ಬರ್ತಾ ಇದೆ, ನನ್ನ ಭಾಗಕ್ಕೆ 2 ಎಕರೆ ಬಂದಿದೆ, ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಮಾಡಿದ್ದಾರೆ ಸರ್. ನನ್ನ ಭಾಗಕ್ಕೆ ಬಂದಿದ್ದು ನಾನು 2 ಎಕರೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ಈಗ ಕಳೆದ ವರ್ಷದಿಂದ ಫಸಲು ಬರ್ತಾ ಇದೆ ಸರ್, 2 ಎಕರೆಗೂ ಪೂರ ಬಾದಾಮಿ ಮಾಡಿದ್ದೀನಿ ಸರ್, ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದೆ ಸರ್ ಫಸಲು. ಯಾಕೆ ಮಾವನ್ನೇ ಬೆಳಿಬೇಕು ಅಲ್ಲಿ ಅಂತ ಹೇಳಿ ಯಾಕೆ ಅನಿಸ್ತು? ಕಲ್ಲು ಗುಡ್ಡದ ಹತ್ರ ಇದೆ ಸರ್ ಜಮೀನದು, ಕಾವಲು. ಹಿಂದೆ ನಮ್ಮ ತಂದೆಯರಿಗೆ ಅದು ಬಳುವಳಿಯಾಗಿ ಕಾವಲ್ದಾರರು ಕೆಲಸ ಮಾಡೋದ್ರಿಂದ ನಮ್ಮ ಅಜ್ಜರು ಅದು ಫಾರೆಸ್ಟ್ ಇಲಾಖೆಯಲ್ಲಿ ಅದೇನೋ ಬಳುವಳಿಯಾಗಿ ಬಂದಿದ್ದು, ಸರ್ವೆ ನಂಬರ್ ಬಂದಿದ್ದೆ ಅಂತ ಸರ್. ಅಲ್ಲಿ ಬೇರೆ ಏನು ಬೆಳೆಯಕ್ ಆಗಲ್ವಲ್ಲ ಅಂತ ನಾವು ಹಿಂದೆ ಎಲ್ಲ ರಾಗಿ ಬೆಳೆದಿದ್ದು, ಹತ್ತಿ ಬೆಳೀತಿದ್ದು, ಮತ್ತೆ ಎಲ್ಲಾ ತರದ್ದು ಬೆಳೆನೂ ಬೆಳೀತಿದ್ದು ಕಮರ್ಷಿಯಲ್ ಆಗಿ. ಇತ್ತೀಚೆಗೆ ನಾವು ಭಾಗ ಆದ್ಮೇಲೆ ಲೇಬರ್ ಸಮಸ್ಯೆ, ಜನಗಳ ಸಮಸ್ಯೆ, ಎತ್ತುಗಳು ದನ ಕರುಗಳು ಇಟ್ಕೊಳ್ಳೋ ಇದ್ರ ಸಮಸ್ಯೆ ಆಗಿ ಮಾವು ಮಾಡ್ಬಿಟ್ಟಿದ್ದೀನಿ ಸರ್. ಹಾಗಾಗಿ ಮಾವಿಗೆ ಹೆಚ್ಚು ಕಾಳಜಿ ಬೇಕಾ ಹೇಗೆ? ನನಗೆ ತಿಳಿದಂಗೆ ಮಾವಿಗೆ ಏನು ಹೆಚ್ಚಿಗೆ ಕಾಳಜಿ ಬೇಕಾಗಿಲ್ಲ ಸರ್, ಬೇಸಿಗೆಯಲ್ಲಿ ಕಾಪಾಡಿದ್ರೆ ಸಾಕು ಸರ್. ಅವ್ರು ಸುತ್ತ ಫೆನ್ಸಿಂಗ್ ಇದೆ, ಫೆನ್ಸಿಂಗ್ ಮಾಡಿರೋದ್ರಿಂದ ದನ ಕರುಗಳ ಆವಳಿ ಏನಿಲ್ಲ ಸರ್. ಹಾಗಾಗಿ ಬೇಸಿಗೆಯಲ್ಲಿ ನಾವು ಏನ್ 3 ತಿಂಗಳು ಕಾಪಾಡಿದ್ವು ಇದುವರೆಗೂ, ಈಗ 10ನೇ ವರ್ಷ ನಡೀತಾ ಇದೆ ಬಿಡಿ ಸರ್. ಈಗ ನಾವು 4-5 ವರ್ಷ ಏನ್ ಪೋಷಣೆ ಮಾಡಿದ್ವು ಅದು ಇನ್ನು ನಮಗೆ ನೀರು ಕೇಳ್ತಾ ಇಲ್ಲ. ಅದು ಹೊಲ ಬೇಸಾಯ ಹೊಡಿಬೇಕು, ಕ್ಲೀನ್ ಮಾಡಬೇಕು, ಗುಣಿ ಕ್ಲೀನ್ ಮಾಡಬೇಕು. ಹಾಗಾಗಿ ಅದಕ್ಕೆ ಅದೇ ಸಾಕು ಸರ್. ಅದಕ್ಕೆ ಮರದ್ದು ಎಲ್ಲ ಉದ್ರಿ ಅದೇ ಗೊಬ್ಬರ ಆಗ್ತಿದೆ, ಅದೇ ಇದಾಗ್ತಿದೆ ಸರ್. ಇದಾಗಿ ಮೊದಲು ಮಾಡಿದೀನಿ ಸರ್. ತೆಂಗು ಅಡಿಕೆಯನ್ನು ಕೂಡ ಬೆಳ್ಕೊಂಡಿದ್ದೀರಾ? ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ದೀರಿ ಸರ್? 1 ಎಕರೆ 9 ಕುಂಟಲಿ ತೆಂಗಿದೆ ಸರ್, ಆಲ್ರೆಡಿ 70 ಗಿಡ ಇದೆ. ಅದರಲ್ಲಿ 1-5 ಗುಣಿ ಸಾಗುಣಿ ಆಗಿದಾವೆ, ಅವು ಮತ್ತೆ ಸ್ವಲ್ಪ ನಾಟಿ ಮಾಡ್ಬೇಕು. ತೆಂಗು ಇನ್ನ 350 ಗಿಡ ಅಡಿಕೆ ಗಿಡ ಹಾಕಿದೀನಿ ಸರ್, ಕಳೆದ ವರ್ಷ ಹಾಕಿದೀನಿ ಸರ್. ಅವು ಇತ್ತೀಚೆಗೆ ಎಲ್ಲ ಹೊಸ ಗರಿಗಳು ಹೊಡೆದು ಚೆನ್ನಾಗಿದೆ ಸರ್. ಇದಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಳಜಿ ಮಾಡ್ಬೇಕು ಅಂತ? ಖಂಡಿತ ಮಾಡ್ಬೇಕು ಸರ್, ಕಾಳಜಿ ಮಾಡ್ಲೇಬೇಕು. ಮಳೆಗಾಲದಲ್ಲಿ ನೋ ಪ್ರಾಬ್ಲಮ್ ಸರ್, ಬ್ಯಾಸೆ ಹೊಡಿತೀವಿ ಬಿಡ್ತೀವಿ, ಅದ್ರೊಳಗೆ ಏನು ಬೆಳೀತಲ್ಲ ಸರ್, ಕ್ಲೀನ್ ಬ್ಯಾಸೆ ಹೊಡೆಯೋದು ಬಿಡೋದು. ಮತ್ತೆ ಮಳೆಗಾಲದಲ್ಲಿ 3 ತಿಂಗಳು ಮಾತ್ರ ನೀರು ಉಣಿಸ್ಲೇಬೇಕು ಸರ್, ನೀರು ಕೊಡ್ಲೇಬೇಕು ಸರ್, ಇಲ್ಲ ಅಂದ್ರೆ ಅಡಿಕೆಗಳು ವೀಕ್ ಆಗ್ಬಿಡ್ತವೆ. ತೆಂಗಾದ್ರೆ ತಡ್ಕಣತ್ತೆ ಸರ್, ತಡ್ಕೊಳ್ಳೋ ಶಕ್ತಿ ಇರುತ್ತೆ ಸರ್, ಅಡಿಕೆಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಸರ್. ಅವು ಸುಳಿ ಸಣ್ಣ ಆಗ್ಬಿಟ್ರೆ ಅದ್ರಲ್ಲಿ ಗಿಡದಲ್ಲಂತೂ ಪೋಷಣೆ ಮಾಡ್ಲಿಲ್ಲ ಅಂದ್ರೆ, ಆಗ ನಾವು ಹಿಂದೆ 8 ವರ್ಷ ಬರಗಾಲ ಬಂತಲ್ಲ ಸರ್ ನಮ್ಗೆ, ಅವಾಗ ನಮ್ಮ ಇದ್ದವು 200 ಗಿಡ ಹೋಗ್ಬಿಟ್ಟು ಸರ್, ಅದರಲ್ಲಿ ಎಲ್ಲ ನೀರು ಫುಲ್ ಡ್ರೈ ಆಗ್ಬಿಟ್ಟು ಹೋಗ್ಬಿಟ್ಟು ಸರ್ ಹೋಗಿ ಗಿಡಗಳು. ಮತ್ತೆ ಮಳೆ ಬಂದ್ರಂದ್ರೆ ಮತ್ತೆ ಬೆಳಿಲೇಬೇಕು ಅಂತ ಆಸಕ್ತಿಯಾಗಿ ಸ್ವಲ್ಪನೇ ಹಾಕೊಂಡು ಅದನ್ನೇ ಇಂಪ್ರೂವ್ ಮಾಡ್ಕೊಳ್ಳೋಣ ಅನ್ಕೊಂಡು ಹಾಕೊಂಡಿದ್ದೀನಿ ಸರ್, ಪೋಷಣೆ ಮಾಡ್ತಾ ಇದ್ದೀನಿ ಸರ್. ಚೆನ್ನಾಗಿ ಪೋಷಣೆ ಆಗ್ತಾ ಇದೆ. ಹೌದು ಸರ್. ನೀರಾವರಿ ಸೌಲಭ್ಯ ಹೇಗೆ ಅದಕ್ಕೆ? ಬೋರ್ವೆಲ್ ಬೋರ್ವೆಲ್ ಇದೆ ಸರ್, ಬೋರ್ವೆಲ್ ಇದೆ. ಬೋರ್ವೆಲ್ ಅಲ್ಲಿ ಚೆನ್ನಾಗಿ ನೀರು ಬರುತ್ತೆ? ಬರ್ತಿದೆ ಸರ್. ನಮ್ದು ಬೋರ್ವೆಲ್ ಹಾಳಾಗಿರೋದೆ 35 ವರ್ಷದಿಂದ ನಮ್ಮ ಒಟ್ಟಿಗಿದ್ದ ಕೊರಿಸಿದ್ದು, ಅವಿಭಕ್ತ ಕುಟುಂಬದಲ್ಲಿ ಇದ್ದ ಕೊರಿಸಿದ್ದು, ಅದು ನನ್ನ ಭಾಗಕ್ಕೆ ಬಂದಿದೆ ಅದು. ಆ ಬೋರ್ವೆಲ್ ನಾವು ಭಾಗ ಮಾಡ್ಕೊಂಡಾಗ ಅದು ಕೊರ್ಸಿರದ ಬಾವಿ ಇರದೆ 110 ಅಡಿ ಸರ್ ಅದು. ಹಾಗಾಗಿ ಈಗ 110 ಅಡಿಗೆ ಮತ್ತೆ ರೀಚಾರ್ಜ್ ಆಗಿದೆ, ಮತ್ತೆ ನೀರು ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಿದೆ. ಕರೆಂಟಿನ ಸಮಸ್ಯೆ ಇರುತ್ತೆ, ಕರೆಂಟ್ ಕೊಟ್ಟಾಗ ಮಾತ್ರ ನೀರು ಹಾಯಿಸ್ಕೊಬೇಕು. ಹಾಗಾಗಿ ಮಾಡ್ಕೊಂತ ಇದೀವಿ ಸರ್. ಬೇರೆ ಏನ್ ಬೆಳೆಯದ್ ಬಿಟ್ಬಿಟ್ಟಿದೀವಿ, ನಮ್ಮ ಅಣ್ಣ ಏನಾರು ಒಂದು ಅರ್ಧ ಎಕರೆಗೆ ಏನಾರು ದನಗಳಿಗೆ ಮೇವು ಬೆಳಕಂತಾರೆ, ಅದ್ ಬಿಟ್ಬಿಟ್ರೆ ನೀವು ಬೇರೆ ಇನ್ನೇನು ಬೆಳೀತಿಲ್ಲ ಸರ್. ಬರೀ ತೋಟ ಅಷ್ಟೇ? ತೋಟಕ್ಕೆ ಸರ್, ನೋಡ್ಕೊಳ್ತಾರೆ. ಹೌದು ಸರ್, ಹೌದು. ಇದೆಲ್ಲದರ ನಡುವೆ ಈ ಮಳೆ ನೀರನ್ನ ಕೊಯ್ಲನ್ನ ನೀವು ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಾ? ಖಂಡಿತ, ನಿಮ್ಮ ಹೊಸ ಮನೆಯಲ್ಲಿ ಮಾಡ್ಕೊಂಡಿದ್ದೀರಿ. ಯಾಕೆ ಮಳೆ ನೀರು ಕೊಯ್ಲು ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಯಾಕೆ ಅಂತ ಅಂದ್ರೆ, ಸಾಮಾನ್ಯವಾಗಿ ಪೇಟೆ ಪಟ್ಟಣಗಳಲ್ಲಿರೋಂಥವ್ರು ಮಾತ್ರ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ, ಹಳ್ಳಿಗಾಡಿನಲ್ಲಿ ಈ ತರದ ಆಲೋಚನೆಗಳು ಇರೋದಿಲ್ಲ ಮಳೆ ನೀರು ಕೊಯ್ಲು ಮಾಡ್ಕೋಬೇಕು ಅಂತ ಹೇಳಿ. ನಿಮ್ಗೆ ಯಾಕೆ ಮಾಡ್ಬೇಕು ಅಂತ ಹೇಳಿ ಅನಿಸ್ತು? ಮೊದ್ಲಾಗಿ ಹೇಳ್ಬೇಕು ಅಂತಂದ್ರೆ, ನಾನು ಕೃಷಿ ಜೊತೆಗೆ ಖಾಸಗಿ ಕೆಲ್ಸಕ್ಕೂ ಒಂದು ಅವಲಂಬನೆ ಆಗಿದ್ದೀನಿ ಸರ್. ಬೇರೆ ಬೇರೆ ಕಸಬ್ಗಳನ್ನು ಕೂಡ ಬೇರೆ ಖಾಸಗಿ ಕೆಲ್ಸಕ್ಕೂ ಅವಲಂಬನೆ ಆಗಿದ್ದೀನಿ. ಹಾಗಾಗಿ ಖಾಸಗಿ ಕೆಲಸದಲ್ಲಿ ನಾನು ಬೇರೆ ಕಡೆ ನೋಡಿದ್ರಿಂದ ನನ್ನಲ್ಲಿ ಆಸಕ್ತಿ ಹುಟ್ಟುತ್ತೆ ಸರ್. 2014 ನನ್ನ ಮನೆ ಕಟ್ಟಿದಾಗ ನನ್ನ ಮನೆಗೆ ಯಾಕೆ ಅಳವಡಿಸ್ಕೊಬಾರ್ದು ಅಂತ ನನ್ನ ಮನಸ್ಸಿಗೆ ಮೊದಲು ತಾಟ್ತು ಸರ್ ಅದು. ಹಾಗಾಗಿ ನಾನು ಹೊಸ ಮನೆ ಕಟ್ಟಿದ್ಮೇಲೆ ಏನಾದ್ರೂ ಆಗ್ಲಿ ಇದ್ರ ಜೊತೆ ಮಳೆ ನೀರು ಪೋಷಣೆ ಮಾಡ್ಕೊಳ್ಳೇಬೇಕು, ಮಳೆ ನೀರು ಕೊಯ್ಲು ಶೇಖರಣೆ ಮಾಡಲೇಬೇಕು, ಮಳೆ ನೀರು ಸಂರಕ್ಷಣೆ ಮಾಡಲೇಬೇಕು ಅಂತ ನನ್ನ ಮನಸ್ಸು ಹುಟ್ಟು ಸರ್, ಆಸಕ್ತಿ ಬಂತು ಸರ್, ನನ್ನ ಮೊದಲಿಂದ ಆಸಕ್ತಿ ಇತ್ತು ಸರ್. ನಿಮ್ಮ ಭಾಗದಲ್ಲಿ ಮಳೆ ಮತ್ತೆ ನೀರನ್ನು ಕೊರತೆ ಜಾಸ್ತಿ ಇದೆಯಾ? ಮಳೆ ಬರುತ್ತೆ ಸರ್, ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಸರ್, ಮಳೆಗಾಲದಲ್ಲಿ ನಮಗೆ ಏನ್ ತೊಂದರೆ ಇಲ್ಲ ಸರ್, ಮಳೆ ಚೆನ್ನಾಗೇ ಬರುತ್ತೆ ಸರ್. ಅರಸೀಕೆರೆ ಭಾಗ ಮತ್ತೆ ನಮ್ಮ ಏನ್ ಜಾವಗಲ್ ಹೋಬಳಿ ಭಾಗ ದಾಟಿದ್ರೆ ನಮಗೆ ಅದಕ್ಕಿಂತ ನಮಗೆ ಉತ್ತಮ ಬರುತ್ತೆ ಸರ್. ನಮ್ಮ ಬೇಲೂರು ತಾಲೂಕಲ್ಲಿ ಅರಸೀಕೆರೆ ಜಾವಗಲ್ ಭಾಗ ಹೊರಗಡೆ ದಾಟಿದ್ರೆ ಅವ್ರಕ್ಕಿಂತಲೂ ಉತ್ತಮವಾಗಿ ನಮ್ಮ ಬೇಲೂರು ತಾಲೂಕಿಗೆ ಮಳೆ ಬರುತ್ತೆ ಸರ್. ಇದು ಮಾಡ್ಕೊಂಡು ಹಂಗಾಗಿ ನಿಮ್ಗೆ ಬೇರೆ ಬೇರೆ ಕಡೆ ನೋಡಿದ ಕಾರಣಕ್ಕೆ ಮತ್ತೆ ನಿಮ್ಗೂ ಕೂಡ ಅಗತ್ಯ ಇದ್ದ ಕಾರಣಕ್ಕೆ ಇದೊಂದು ಮಾಡ್ಕೊಬೇಕು. ಖಂಡಿತ ಸರ್, ಖಂಡಿತ. ಅದು ಮಾಡಿದ್ಮೇಲೆ ನನಗೆ ಅದರಲ್ಲಿ ಉಪಯೋಗ ಎಷ್ಟು ಪಡ್ಕೊಂತಿದ್ದೀನಿ ಅನ್ನೋದು ಇವಾಗ ನೆನೆಸ್ಕೊಂತಿದ್ದೀನಿ ಸರ್. ಹೇಗೆ ಮಾಡ್ಕೊಂಡ್ರಿ ಅದನ್ನ ಸರ್? ಏನಿಲ್ಲ ಸರ್, ಬಹಳ ಈಸಿ. ಮನೆ ಕಟ್ಟಿದೆ, ನಂದು 2 ಫ್ಲೋರ್ ಮನೆ ಸರ್, ಅದು ಒಂದು 30-40 ಅಡಿ ಉದ್ದ ಆಗ್ಲಿದೆ. ಅಷ್ಟಕ್ಕೆ ನಾನು ಮಳೆ ನೀರು ಮಾಡ್ಕೊಬೇಕು ಅಂತ ಅನ್ಕೊಂಡೆ. ಏನಿಲ್ಲ, ಮಾಡ್ಬೇಕಾದ್ರೆ ಅದು ಮೊದ್ಲೇ ಪೈಪ್ ಇಟ್ಕೊಂಡೆ, ಡೌನ್ ವಾಟರ್ ಪೈಪ್, ಪ್ಯಾರಾಪಿಟ್ಗಳಿಗೆ ಡೌನ್ ವಾಟರ್ ಪೈಪ್ ಇಟ್ಕೊಂಡೆ, ಮಾಮೂಲಿ 4 ಇಂಚ್ ಡಯ ಪೈಪ್ ಹಾಕೊಂಡು ಅದನ್ನ ಒಂದ್ ಕಡೆಗೆ ತಮ್ಮಕ್ಕೆ ಪ್ಲಾನ್ ಮಾಡ್ಕೊಂಡೆ, ನಂಬರ್ ಇಟ್ಕೊಂಡು ಬೇರೆ ಬೇರೆ ಕಡೆ ಒಂದೇ ಕಡೆಗೆ ಮನೆ ನೀರು 4-5 ಕಡೆ ಏನ್ ಚಾವಣಿ ಮೇಲೆ ಬೀಳುತ್ತೆ ಮಳೆ ನೀರು, ಆ ನೀರನ್ನ ಒಂದ್ ಕಡೆ ಬರಂಗ್ ಮಾಡ್ಕೊಂಡು ಕೆಳಗಡೆಗೆ. ಮನೆ ಕಟ್ಟಬೇಕಾದ್ರಲ್ಲೇ ಒಂದ್ ತೊಟ್ಟಿ ಮಾಡ್ಕೊಂಡೆ, 1,000 ಲೀಟರ್ ಮೇಲ್ತೊಟ್ಟಿ ಮಾಡ್ಕೊಂಡೆ, ಮೇಲ್ತೊಟ್ಟಿ ಮಾಡ್ಕೊಂಡು ಅದಕ್ಕೆ ಬೀಳಂಗ್ ಮಾಡ್ಕೊಂಡೆ. ಮಳೆ ನೀರೇನು ನಿಮ್ ಪೈಪ್ ಮೂಲಕ ಹರಿದು ಬರುತ್ತೋ ಮೇಲ್ಗಡೆ ಒಂದು ಇದ್ರಲ್ಲಿ ತೊಟ್ಟಿಗೆ ಬೀಳಂಗ್ ಮಾಡ್ಕೊಂಡೆ ಸರ್, 1,500 ಮೇಲ್ ತೊಟ್ಟಿ ಮಾಡ್ಕೊಂಡು ಅದಕ್ಕೆ ಬೀಳಂಗ್ ಮಾಡ್ಕೊಂಡೆ. ಆವಾಗ ಅದರಿಂದ ನೋಡಿದೆ ಸರ್, ಅದರಲ್ಲಿ 2 ವರ್ಷ ಆ ಮೇಲ್ ತೊಟ್ಟಿ ಇತ್ತು. ಇದಾಗಿ ಮಳೆ ನೀರು ತುಂಬಾನೇ ಪೋಲ್ ಆಗ್ತಿತ್ತು, ಏನ್ ಒಂದದ ಎರಡದ ಬಂದ್ಬಿಟ್ರೆ ಮಳೆ ತೊಟ್ಟಿ ತುಂಬೋಗಿ ಫುಲ್ ಓವರ್ ಫ್ಲೋ ಆಗಿ ಮತ್ತೆ ಹರಿತಾ ಇತ್ತು. ಮತ್ತೆ 2 ವರ್ಷ ಹಿಂದೆ ಇನ್ನೊಂದ್ 5,000 ಲೀಟರ್ ಸಿಂಟೆಕ್ಸ್ ತಗೊಂಡೆ ಸರ್, ಸಿಂಟೆಕ್ಸ್ ಮತ್ತೆ ಅದಕ್ಕೆ ಕನೆಕ್ಷನ್ ಕೊಟ್ಟೆ, ಎರಡೂ ಸಿಂಟೆಕ್ಸ್ ಓವರ್ ಫ್ಲೋ ಆಗಿ ಮಳೆ ನೀರು ತೊಟ್ಟಿಗೆ ಬರುತ್ತೆ, ಅದಕ್ಕೆ ಬೀಳುತ್ತೆ ಸರ್. ಹಾಗಾಗಿ 10,000 ಲೀಟರ್ ಕೆಪಾಸಿಟಿ ಇದೆ ಸರ್, ಈಗ 10,000 ಲೀಟರ್ ಕೆಪಾಸಿಟಿ ಇದೆ, ಅದರಿಂದ ಈಗ ಉಪಯೋಗ ಆಗ್ತಿದೆ ಸರ್. ಈಗ ನನಗೆ 6 ವರ್ಷದಿಂದ ನನಗೆ ನೀರಿಗೆ ಅಂತ ಯೋಚನೆ ಇಲ್ಲ ಸರ್, ಸಮಸ್ಯೆ ಇಲ್ಲ, ಯಾವುದೇ ತರದ ಮೊದಲು ಸಮಸ್ಯೆ ಇತ್ತು ಸರ್, ಮನೆ ಕಟ್ಟೋದು ಸಮಸ್ಯೆ, ಮನೆ ಬಳಕೆಗೆ ಆಗ್ಬಹುದು, ಕುಡಿಯಕ್ಕೆ ಆಗ್ಬಹುದು, ನಿಮ್ ಕೈ ತೋಟಕ್ಕೆ ಆಗ್ಬಹುದು ಸರ್, ಕುಡಿಯಕ್ಕೆ ಯೂಸ್ ಮಾಡ್ತಾ ಇದೀನಿ, ಮನೆ ಕನ್ಸ್ಟ್ರಕ್ಷನ್ ಬೇರೆ ಕಡೆ ಇದ್ದಾಗ ತಗೊಂಡೋಗ್ತಾರೆ ಸರ್ ಇದ್ ಮಾಡ್ಕೊಂಡು. ಆಮೇಲೆ ಮೇನ್ ನಮ್ ಮನೆಗೆ ಯೂಸ್ ಮಾಡ್ಕೊಂತೀನಿ ಸರ್, ಸ್ನಾನಕ್ಕೆ ಗಿಡಗಳು ಬೆಳೆಸ್ಕೊಂತೀನಿ. ಅದರಿಂದ ನಾನು 6 ವರ್ಷದಿಂದ ಇದನ್ನ ಏನ್ ಬಾಳೆ ಹಾಕಿದ್ದೆ, ಒಂದು 20 ಗುಣಿ ಬಾಳೆ ಹಾಕಿದ್ದೆ, ಆ ಬಾಳೆ ಸಾಕಷ್ಟು ಫಸಲು ತಂದಿದ್ದೀನಿ. ಆಮೇಲೆ ಜೊತೆಗೆ ಕೊನೆ ಬಂದವನು ಸತ ಅಂಗಡಿಗಳು ನಮಗೆ ಜಾಸ್ತಿ ಆದ ಅಂಗಡಿಗಳಿಗೆ ಕೊಟ್ಟಿದ್ದೀನಿ, ಹಾಗಾಗಿ ಮಾಡ್ಕೊಂಡು ಹೋಗ್ತೇನೆ. ಜೊತೆಗೆ ಸಪೋರ್ಟ್ 4-6 ಜಾತಿ ಹಣ್ಣಿನ ಗಿಡಗಳು ಬೆಳ್ಕೊಂಡಿದೀನಿ ಮನೆ ಅಂಗಳದಲ್ಲಿ. ಇನ್ನ ಕಳೆದ ವರ್ಷ ಒಂದ ಮತ್ತೆ ಇನ್ನೊಂದ್ 10 ತೆಂಗಿನ 2 ಕುಂಟೆ ಪಕ್ಕ ಜಾಗ ಇರೋದ್ರಿಂದ ಮತ್ತೊಂದ್ ಸ್ವಲ್ಪ ತೆಂಗು ಹಾಕೊಂಡಿದೀನಿ, ಅವು ಪೋಷಣೆ ಮಾಡ್ತೀನಿ ಸರ್. ಅದೆಲ್ಲದಕ್ಕೂ ಕೂಡ ಮಳೆ ನೀರನ್ನೇ ಬಾಳ್ಕೆನೆ ಮಾಡ್ಕೊಂತ ಇದೀನಿ. 10,000 ಲೀಟರ್ ಹೆಚ್ಚು ದುಡ್ಡು ಖರ್ಚಾಗುತ್ತಾ ಮಳೆ ನೀರು ಕೊಯ್ಲು ಅಳವಡಿಕೆ ಮಾಡ್ಕೋಬೇಕು ಅಂತ ಅಂದ್ರೆ ಹೇಗೆ ಸರ್? ನನಗೆ ತಿಳಿದಂಗೆ ಏನು ಹೆಚ್ಚಿನ ಖರ್ಚೇನು ಆಗಿಲ್ಲ ಸರ್ ನನಗೆ, ಏನು ಅದಕ್ಕೆ ಏನು ನಾನೀಗೇನು ಒಂದು ಬಂಡವಾಳ ಹಾಕಿದೀನಿ ಅಂತಂದ್ರೆ ಆ ಸಿಂಟೆಕ್ಸ್ಗೆ ಒಂದು ಮಾತ್ರ ಹೆವಿ ಒಂದ್ 25,000 ಕೊಟ್ಟು ಆ ಒಂದು ಸಿಂಟೆಕ್ಸ್ ತಗೊಂಡೆ ಸರ್, ಅದು 5,000 ಲೀಟರ್ ನೀರು ಸಂಗ್ರಹ ಮಾಡಿ ಇನ್ನು ಮನೆ ಕಟ್ಬೇಕಾದ್ರೆ ಆ ವೇಸ್ಟ್ ಪದಾರ್ಥದಲ್ಲೇ ಉಳಿದಿತ್ತಲ್ಲ ಆ ಪದಾರ್ಥದಲ್ಲೇ ಒಂದು ತೊಟ್ಟಿ ಇದ್ ಕಟ್ಕೊಂಡೆ, ಉಳಿಕೆ ಮೆಟೀರಿಯಲ್ಸ್ ಅಲ್ಲೇ ಒಂದ್ ಮೇಲ್ ತೊಟ್ಟಿ ಮಾಡ್ಕೊಂಡೆ ಸರ್, ಅದೊಂದು 5,000 ಲೀಟರ್ ಮೇಲ್ ತೊಟ್ಟಿ ಮಾಡ್ಕೊಂಡೆ. ಹಾಗಾಗಿ ನನಗೆ ಅದಕ್ಕೋಸ್ಕರ ನಾನು ದುಡ್ಡು ಹಾಕಿನಿ ಬಂಡವಾಳ ಹಾಕಿನಿ ಅಂತ ಅನ್ಸಿಲ್ಲ ಸರ್ ನನಗೆ ಇದುವರೆಗೆ. ಈ ಮಳೆ ನೀರು ಕೊಯ್ಲು ಅಳವಡಿಕೆ ಮಾಡ್ಕೊಂಡಾಗ ಯಾವೆಲ್ಲ ವಿಷಯಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕು, ಗಮನ ಕೊಡಬೇಕು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ಯಾಕೆ ಅಂತ ಅಂದ್ರೆ ಮಳೆ ನಮ್ಗೇನು ಯಾವಾಗ್ಲೂ ಬೆಳೆದಿಲ್ಲ, ವರ್ಷದ ಮೊದಲ ಮಳೆ ಪ್ರಾರಂಭ ಆಗ್ತಕ್ಕಂಥದ್ದು ಮುಂಗಾರು ಪೂರ್ವದಲ್ಲಿ ಪ್ರಾರಂಭ ಆಗುತ್ತೆ. ಅಂತ ಸಂದರ್ಭದಲ್ಲೆಲ್ಲ ಹೇಗೆ ಇದನ್ನ ನಿರ್ವಹಣೆ ಮಾಡಬೇಕು ಸರ್, ನಾನು ಮೊದಲೇ ಹೇಳಿದಾಗೆ ಮೇಲ್ಛಾವಣಿ ನನ್ನ ನೀರು ಬಂದಾಗ ಮಳೆಗಾಲದಲ್ಲಿ ಮಳೆ ಕಂಟಿನ್ಯೂ ಇರುತ್ತೆ, ಇದಾಗ್ತಿರುತ್ತೆ, ವಾರ ಒಂದು ವಾರ ಬರಲಿಲ್ಲ ಅಂದ್ರೆ 10 ದಿವಸ ಬರಲಿಲ್ಲ, ಅದು 11ನೇ ದಿವಸಕ್ಕೆ ಬಂದೇ ಬರುತ್ತೆ ಮಳೆ. ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಬರುತ್ತೆ ಸರ್. ಬೇಸಿಗೆ ಕಾಲದಲ್ಲಿ 2 ತಿಂಗಳಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಳೆ ಬೀಳಲ್ಲ ಸರ್, ಸಾಕಷ್ಟು 2.5 ತಿಂಗಳು 3 ತಿಂಗಳು ಅದ್ರ ಮಧ್ಯೆ ಹವಾಮಾನ ಚೇಂಜ್ ಆದಾಗ ಮಳೆ ಬಂದಿರೋದು ಉಂಟು ಸರ್, ಬಂದಿರೋ ದಿನಗಳು ಇದೆ ಸರ್. ಹಾಗಾಗಿ ನಾನು ಆ ಜನವರಿ ಕೊನೆಯಲ್ಲಿ ಒಂದು ನಾನು ಕ್ಲೀನಿಂಗ್ ವಾಲ್ ಇಟ್ಕೊಂಡಿದ್ದೀನಿ ಸರ್, ಕೆಳಗಡೆ ಇಟ್ಕೊಂಡಿದ್ದೀನಿ ಸರ್, ನೀರಿಗೆ ಮೇಲ್ಗಡೆ ಸಂಪಿಗೆ ಹತ್ತೋದಕ್ಕಿಂತ ಮುಂಚೆ ಫಸ್ಟ್ ಅದನ್ನು ವಾಲ್ ಇಟ್ಕೊಂಡಿದ್ದೀನಿ, ವಾಲ್ ಇಟ್ಕೊಂಡಿದ್ದೀನಿ, ಮತ್ತೆ ಅದ್ ಮೇಕ್ ಹತ್ತಿ ಸಂಪಿಗೆ ಬೀಳ್ಬೇಕಲ್ಲ ಸರ್, ಒಂದು ವಾಲ್ ಕ್ಲೀನಿಂಗ್ ವಾಲ್ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ರೋಡ್ ಬದಿ ಮನೆ ಆಗಿರೋದ್ರಿಂದ ಮುಂಗಾರು ಮಳೆ ಬಂದಾಗ ಡಸ್ಟು ಮತ್ತೊಂದು ಎಲ್ಲ ಕುಂತಿರುತ್ತೆ ಸರ್, ಅದರಲ್ಲಿ ಪ್ಯಾರಾಬಿಟ್ಟು ಚಾವಣಿ ಮೇಲೆ ಕುಂತಿರುತ್ತೆ ಸರ್, ಅದು ತೊಳ್ಕೊಂಡು ಹೋಗ್ಲಿ ಅಂತ ಮೊದಲು ಒಂದ್ 2 ರಿಂದ 3 ಮಳೆ ಬರ್ಲಿ ಬಿಟ್ಬಿಡ್ತೀನಿ ಸರ್, ಓಪನ್ ಮಾಡ್ಬಿಟ್ಬಿಡ್ತೀನಿ. ಅದು ವೇಸ್ಟ್ ಆದ್ರೂ ಮತ್ತೆ ಗಿಡಗಳಿಗೆ ಬರುತ್ತೆ ಸರ್, ನಮ್ ತೆಂಗಿಗೆ ಬರುತ್ತೆ, ಇದಕ್ಕೆ ಬರುತ್ತೆ, ಪೈಪ್ ಹಾಕಿ ಬಿಟ್ಬಿಟ್ಟಿರ್ತೀನಿ, ತೆಂಗಿನ ಗಿಡಗಳಿಗೆ ಬರುತ್ತೆ, ಬಾಳೆಗುಣಿಗೆ ಬರುತ್ತೆ, ಆ ಪೈಪ್ ಹಾಕಿ ಜೋಡಿಸ್ಬಿಟ್ಟು ಕ್ಲೀನಿಂಗ್ ವಾಲ್ನ. ಮತ್ತೆ ನನಗೆ ಅನ್ಸುತ್ತೆ ಕ್ಲೀನಿಂಗ್ ಆಯ್ತಪ್ಪ, ಮೇಲ್ಗಡೆ ಚಾವಣಿ ಏನಿಲ್ಲ, ಕ್ಲೀನಿಂಗ್ ಆಯ್ತು ಅಂತ ಅಂದ್ರೆ ಮತ್ತೆ ವಾಲ್ ಬಂದ್ ಮಾಡ್ತೀನಿ ಸರ್, ಆಟೋಮೆಟಿಕ್ ಆಗಿ ಸಂಪಿಗೆ ಬೀಳುತ್ತೆ ಸರ್, ಸಿಂಟೆಕ್ಸ್ ಇಂದ ಸಂಪಿಗೆ, ಸಿಂಟೆಕ್ಸ್ ತುಂಬಿ ಸಂಪಿಗೆ ಬೀಳುತ್ತೆ ಸರ್. ಆವಾಗ ಆ ಸಿಂಟೆಕ್ಸ್ ಮತ್ತೆ ಸಂಪು ಎರಡನ್ನು ಭದ್ರವಾಗಿ ನಾವು ಡೋರ್ ಮಾಡಿಬಿಟ್ಟು ಅದಕ್ಕೆ ಯಾವುದೇ ಓಪನ್ ಬಿಟ್ಟಿಲ್ಲ ಸರ್, ಅದನ್ನ ಹುಳ ಮತ್ತೊಂದು ಆಗ್ತವೆ ಅಂತ ಬಿಟ್ಟಿಲ್ಲ ಸರ್, ಎರಡಕ್ಕೂ ಚೇಂಬರ್ ಡೋರ್ ಇದೆ, ಕ್ಲೀನಾಗಿ ಬಂದ್ ಮಾಡಿಟ್ಟಿದ್ದೀನಿ ಸರ್. ಹಾಗಾಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಪನ್ನೀರ್ ಇದ್ದಂಗಿದೆ ಸರ್, ನೀರು ಬಹಳ ಶುದ್ಧವಾಗಿದೆ ಸರ್, ಅದು ಪ್ರಾಕೃತಿಕವಾಗಿ ನಮಗೆ ಸಿಗ್ತಾ. ನನಗೆ ನನ್ಗೆ ಇಷ್ಟ ಅನ್ಸಿರ್ಲಿಲ್ಲ ಸರ್, ನಾನು ನಿಜಕ್ಕೂ ನನ್ನ ಮನಸ್ಸಿಗೆ ನಾಟಿದ್ರಿಂದ ನಾನು ಮಳೆ ನೀರು ಎಷ್ಟು ನಮ್ಮ ಅಕ್ಕಪಕ್ಕದವ್ರು ಬಂದು ನೋಡ್ತಾರೆ ಸರ್, ಮಾಡ್ಬೇಕು ಆಸಕ್ತಿ ಬೇಕಾದ್ರಲ್ಲಿ ಮಾಡ್ಬೇಕು ಅನ್ನೋದು, ಹಾಗಾಗಿ ಮಾಡ್ಕೊಂಡಿರೋದ್ರಿಂದ ತುಂಬಾನೇ ಅನುಕೂಲ ಪಡ್ಕೊಂಡಿದ್ದೀನಿ ಸರ್. ನನ್ನ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ನನಗೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಸರ್. ಇನ್ನು ದೊಡ್ಡ ತೊಟ್ಟಿ ಮಾಡ್ಕೋಬಹುದಿತ್ತಲ್ವಾ? ಮಾಡಬಹುದು ಸರ್, ಮೊದಲೇ ಪ್ಲಾನ್ ಮಾಡಬಹುದಿತ್ತು, ಮೊದಲೇ ಪ್ಲಾನ್ ಈಗಲೂ ಮಾಡಬಹುದು ಸರ್, ಈಗಲೂ ಮಾಡ್ಕೊಂಡು ಇನ್ನೂ ಪೋಲ್ ಆಗ್ತಿದೆ, ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ, ಮುಂದಿನ ಆಲೋಚನೆ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ಈಗ ಒಟ್ಟು ನಿಮ್ಮ ಈ ಮಳೆ ನೀರಿನ ಸಂಗ್ರಹ ಸಾಮರ್ಥ್ಯ ಇರತಕ್ಕಂಥದ್ದು 10,000 ಲೀಟರ್, 5,000 ನೆಲಮಾಳಿಗೆನಲ್ಲಿ ಮಾಡ್ತೀರಾ, ಇನ್ನು 5,000 ಸಿಂಟೆಕ್ಸ್ ಮೇಲ್ತೊಟ್ಟಿನಿ, ಅದು ಮೇಲ್ತೊಟ್ಟಿನಿ, ಭೂಮಿಯಿಂದ ಮೇಲ್ತೊಟ್ಟಿನಿ, ಅದು ಸಿಮೆಂಟ್ ಮೇಲ್ತೊಟ್ಟಿ ಮೇಲ್ತೊಟ್ಟಿ, ಇದನ್ನು ಒಂದು ಮತ್ತೆ ಪ್ಲಾಟ್ಫಾರ್ಮ್ ಮಾಡಿಬಿಟ್ಟು ಸಿಂಟೆಕ್ಸ್ ಇಟ್ಟು ಅದು 5,000 ಲೀಟರ್ದು 10,000 ಲೀಟರ್ದು ಮಾಡ್ತಾ ಇದೆ, ಒಂದ್ರ ತುಂಬಿ ಇನ್ನೊಂದಕ್ಕೆ ತೊಟ್ಟಿಗೆ ಹೋಗುತ್ತೆ ಸರ್. ಈ ಎರಡು ಟ್ಯಾಂಕ್ಗಳು ತುಂಬಬೇಕು ಅಂತ ಅಂದ್ರೆ ಎಷ್ಟು ಮಳೆ ಬೇಕಾಗುತ್ತೆ ಸರ್? ಅದನ್ನ ನಾನು ಮುಂಗಾರು ಮಳೆ ಬಂದಂಗೆ, ಮಳೆ ಈಗ 1 ಗಂಟೆ 1.5 ಗಂಟೆ ಹೊಡೆದ್ಬಿಟ್ರೆ ಒಂದ್ 5,000 ಲೀಟರ್ ಸ್ಟೋರೇಜ್ ಬರುತ್ತೆ ಸರ್, ಕಂಟಿನ್ಯೂ ಬಂದ್ರೆ, ನಾನು ನೋಡಿದ್ದೀನಿ, ಚೆಕ್ ಮಾಡಿದೀನಿ, ಇದಾಗಿ ಒಂದ್ ಮಳೆಗೆ ಬಂದ್ಬಿಡುತ್ತೆ ಸರ್, ಆಮೇಲೆ ಇನ್ನೇ ಬರ್ತಲೇ ಇರುತ್ತೆ, ಆಮೇಲೆ ಇದಾಗಿ ಇನ್ನೇ ಮಳೆ ಸೋನೆಗಿನ ಇಟ್ಕೊಂಡ್ರಂತೂ ಕಂಟಿನ್ಯೂ ನೀರು ಬರ್ತಲೇ ಇರುತ್ತೆ ಸರ್. ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳ ಹೊತ್ತಿಗೆ ಈ ಮಳೆ ಕಡಿಮೆ ಆಗುತ್ತೆ ನಮ್ಮಲ್ಲಿ, ಕಡಿಮೆ ಅಂದ್ರೆ ಸಂಪೂರ್ಣವಾಗಿ ನಿಲ್ಲುತ್ತೆ ಅಕ್ಟೋಬರ್ ನವೆಂಬರ್ ಹೊತ್ತಿಗೆ ನಿಲ್ಲುತ್ತೆ, ಆನಂತರ ಚಳಿಗಾಲ ಶುರು ಆಗುತ್ತೆ, ಮಳೆ ಇರೋದಿಲ್ಲ. ಈ ಸಂಗ್ರಹ ಮಾಡಿದಂತ 10,000 ಲೀಟರ್ ನೀರನ್ನ ನೀವು ಎಲ್ಲಿವರೆಗೂ ಬಳಕೆ ಮಾಡ್ತೀರಿ ಸರ್? ನಮ್ಮ ಭಾಗದಲ್ಲಿ ಮಳೆ ನೀರು ತಾವು ಹೇಳ್ದಂಗೆ ಅಕ್ಟೋಬರ್ ಎಂಡಿಗೆ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಮಳೆ ನಿಲ್ಲುತ್ತೆ, ನಿಲ್ಲುತ್ತೆ, ಹೌದು, ನವೆಂಬರ್ ಡಿಸೆಂಬರ್ ಜನವರಿ ಆ 3 ತಿಂಗಳು ಕಾಪಾಡ್ಕೊಂಡಿನಿ ಸರ್. ಏನ್ ಆ ಟೈಮಲ್ಲಿ ಆಸರೆ ಆಗಿಲ್ದೇ ಇರೋ ಗಿಡಗಳಿಗೆ ಅವಕ್ಕೆ ಹಾಕಲ್ಲ ಸರ್, ನೀರಿಗೆ ಆಸರೆ ಆಗಿರೋ ಅಂತ ಅವಲಂಬನೆ ಆಗಿರೋ ಗಿಡಗಳಿಗೆ ಮಾತ್ರ ಪೋಷಣೆ ಮಾಡ್ಕೊಂತೀನಿ ಸರ್. ಜನವರಿ ಕಳ್ ಫೆಬ್ರವರಿ ಮೇಲೆ 2 ತಿಂಗಳು ಮಾತ್ರ ಒಂದು ಟ್ಯಾಂಕರ್ ಇದೆ ಸರ್, ನಮ್ದೇ ಓನ್ ಟ್ಯಾಂಕರ್ ಇದೆ ಸರ್, ಆಗ ಟ್ಯಾಂಕರ್ ಅಲ್ಲಿ 2 ತಿಂಗಳು ಪೋಷಣೆ ಮಾಡ್ಕೊಂತೀನಿ ಸರ್, 2 ತಿಂಗಳು ನೀರು ಇಲ್ದಿದ್ರೆ. ಮಳೆ ನೀರು ಕೊಯ್ಲು ಅಳವಡಿಕೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನೀರಿನ ಸಮಸ್ಯೆ ನಿಮ್ಮ ಮನೆಯಲ್ಲಿ ಹೇಗಿತ್ತು? ಯಾವುದೇ ತರದ ಸಮಸ್ಯೆ ಇಲ್ಲ ಸರ್, ನೀರಿಂದ ಇದಿಲ್ಲ ಸರ್, ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ, ಮನೆ ಬಳಕೆಗೆ ಆಗ್ಬೋದು, ಎಲ್ಲದಕ್ಕೂ ವರ್ಷ ಪೂರ್ತಿ ವರ್ಷ ಪೂರ್ತಿ 2 ತಿಂಗಳು ನಾನೇ ಹೇಳ್ತಿದ್ರ ಸರ್, 2 ತಿಂಗಳು ನನಗೆ ಸಮಸ್ಯೆ ಆಗುತ್ತೆ ಸರ್, ಫೆಬ್ರವರಿ ಮಾರ್ಚ್ ಅಲ್ಲಿ ಹವಾಮಾನ ಇದಾ ಚೇಂಜ್ ಆದ್ರೆ ಬಂದ್ರು ಬರಬಹುದು ನನ್ನ ಅದೃಷ್ಟಕ್ಕೆ, ಮಳೆ 2 ತಿಂಗಳು ಸಮಸ್ಯೆ ಆಗುತ್ತೆ. ಇನ್ನು ನನಗೆ 10 ತಿಂಗಳು ಏನಿದೆ ನನಗೆ ಸಾಕಷ್ಟು ನೀರು ಸಾಕಾಗುತ್ತೆ ಸರ್, ಇದಾಗುತ್ತೆ. ಈಗ ನೀವು ಮಳೆ ನೀರು ಕೊಯ್ಲನ್ನ ಅಳವಡಿಕೆ ಮಾಡ್ಕೊಂಡಿದ್ದೀರಿ, ನಿಮ್ಮನ್ನ ನೋಡಿ ಬೇರೆ ಯಾರು ಅಳವಡಿಸ್ಕೊಂಡಿದಾರ ಅಥವಾ ನೀವು ಅಳವಡಿಕೆ ಮಾಡ್ಕೊಂಡಿರೋದನ್ನ ನೋಡಿ ಏನಂತಾರೆ ಸರ್? ಮೊದಲಾಗಿ ನಮ್ಮ ಕಸಿನ್ ಒಬ್ರು ನಮ್ಮ ಹಾಸನ ಅಲ್ಲಿ ಇದಾರೆ ಸರ್, ಅವರು ಕುಡಿಯೋ ನೀರನ್ನ ಸಂಗ್ರಹಣೆ ಮಾಡ್ಕೊಂಡಿದ್ರು ಸರ್, ನಾನು ಮೊದಲು ಮಾಡ್ಬೇಕಾದ್ರೆ ಅವರು ಒಬ್ರು ಇದೆ ಸರ್, ನಾನು ಪ್ರೇರಣೆ ಸರ್, ಖಂಡಿತ ಮೊದ್ಲಿಂದಲೂ ಹೇಳ್ತಿದ್ದ, ಹಾಗಾಗಿ ನನ್ಗ ಅವ್ರದ್ದು ಒಂದು ಪ್ರೇರಣೆ. ಜೊತೆಗೆ ನಾನು ನಮ್ಮೂರಲ್ಲಿ ನಾನು ಪ್ರತಿ ಒಬ್ಬರಿಗೂ ಹೇಳ್ತೀನಿ ಸರ್, ಮಾಡ್ಕೊಳ್ಳಿ. ಯಾಕೆ ಏನಾಗುತ್ತೆ, ನೀರು ಪೋಲಾಗಿ ಹೋಗುತ್ತೆ. ನಮ್ಮ ಮಡಗೂರು ಗ್ರಾಮ ಪಂಚಾಯತ್ ನನ್ನ ಫ್ರೆಂಡ್ಸ್ ನನ್ನ ಸ್ನೇಹಿತರುಗಳಿಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಕೆಲವೊಬ್ರು ಬಂದು ನೋಡ್ಕೊಂಡಿದ್ದಾರೆ ಸರ್, ಕೆಲವೊಬ್ರು ಅಳವಡಿಸ್ಕೊಂಡಿದ್ದಾರೆ ಸರ್. ಆಸಕ್ತಿ ಬೇಕು ಸರ್, ಮೇನ್ ಆಸಕ್ತಿ ಬೇಕು ಸರ್. ಅದು ಬೋರ್ವೆಲ್ಗಿಂತಲೂ ಕೂಡ ಬಹಳ ಶುದ್ಧವಾದಂತ ನೀರು, ಮಳೆ ನೀರು ನಮಗೆ. ನಾನು ಹೇಳ್ತಿದ್ರೆ ಸರ್, ನಮ್ಮ ಮನೇಲಿ ಬಟ್ಟೆ ತೊಳಿತೀವಿ, ಸ್ನಾನಕ್ಕೆ ಯೂಸ್ ಮಾಡ್ತೀವಿ, ಕುಡಿಯೋಕ್ಕೂ ಯೂಸ್ ಮಾಡ್ತಿದ್ವಿ, ಅಡಿಗೆಗೆ ಯೂಸ್ ಮಾಡ್ಕೊಂತೀವಿ, ಪಾತ್ರೆ ತೊಳಿಯಕ್ಕೆ ಯೂಸ್ ಮಾಡ್ತೀವಿ, ಜೊತೆಗೆ ಕೈ ತೋಟಕ್ಕೂ ಕೂಡ. ಹೌದು ಸರ್, ಹೌದು, ಕೈ ತೋಟಕ್ಕಂತೂ ಮೇಯ್ನ್ ತುಂಬಾನೆ ಕೈ ತೋಟಕ್ಕೆ ಯೂಸ್ ಮಾಡ್ಕೊಂತೀನಿ ಸರ್. ಅದರಿಂದ ಇದಾಗಿದೆ ಸರ್ ನನಗೆ. ಎಂತೆಂತ ಗಿಡಗಳನ್ನ ಹಾಕೊಂಡಿದ್ರೆ ಕೈ ತೋಟದಲ್ಲಿ? 4 ಜಾತಿ ಹಣ್ಣಿನ ಗಿಡಗಳು ಬೆಳ್ಕೊಂಡಿನಿ. ಸಪೋಟ, ಪಪ್ಪಾಯಿ, ಬಾಳೆ ಕಂಟಿನ್ಯೂ ಇದೆ ಬಿಡಿ, ರಾಮಫಲ ಈಗ ಸ್ವಲ್ಪ ಹಾಕೊಂಡಿದ್ದೀನಿ, ಆಮೇಲೆ ಸೀತಾಫಲ, ಅದ್ರ ಜೊತೆಗೆ ಮತ್ತೊಂದು ತೆಂಗು ನಾಟಿ ಮಾಡಿದೀನಿ ಸರ್. ಇನ್ನೊಂದು 8 ಕಿಲೋ ತೆಂಗು ನಾಟಿ ಮಾಡಿದೀನಿ. ಪಕ್ಕ ಸಾಕಷ್ಟು ಜಾಗ ಇದೆ ನಿಮಗೆ? ಸಾಕಷ್ಟು ಇದೆ ಸರ್, ಮನೆ ಪಕ್ಕ ಒಂದು 2 ಕುಂಟೆ ಜಾಗ ಇದೆ. ಹಾಗಾಗಿ ಇದೆಲ್ಲವನ್ನು ಕೂಡ ಬೆಳ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ ಸರ್. ಏನು ಮನೆ ಹತ್ರದಲ್ಲೇ ನಾವು ಮನೆ ಕೈ ತೋಟ ಮಾಡ್ಕೊಳ್ಳೋದ್ರಿಂದ ಏನೇನು ಅನುಕೂಲ ಅಂತೀರಿ? ನಾವು ಮನೆಗೆ ಯೂಸ್ ಮಾಡ್ಕೊಳ್ತೀವಿ ಅಂತ ಅಂದದನ್ನ ನಾವು ಹೊರಭಾಗ ನಾವು ಬೆಳೆದದ್ದು ನಾವು ತಿನ್ಕೊಂಡು ನಾವು ನಮ್ಮ ಮನೆ ಬಾಳೆಗೊನೆ ಕಡ್ಕೊಂಡು ನಾವು ತಿಂದಾಗ ನಮ್ಗೆ ಅದು ಸಿಕ್ಕ ಸಂತೋಷನೇ ಮತ್ತೆ ಬೇರೆ ಕಡೆ ಹೇಳಕ್ಕಾಗಲ್ಲ ಸರ್. ಅದರಷ್ಟು ಮನಸ್ಸಿಗೆ ಸಂತೋಷ ಆಗೋದು ಮನೆದೇ ಸೊಪ್ಪು, ಮನೆದೇ ಮಡಿ ಮಾಡಿದೀನಿ, ಸೀರೆ ಗುಣಿ ಬೆಳ್ಕೊಳ್ತೀನಿ ಸರ್. ಬಾತ್ರೂಮ್ ನೀರು ಸತ ನಾನು ಬಾಳೆಗುಣಿಗೆ ಹೋಗಿ ಮಾಡಿದೀನಿ. ಅಡಿಗೆ ಮನೆ ಸಿಂಕ್ ತೊಳೆದ್ರು ಸತ ಅದ್ರದ್ದು ಒಂದು ಹೂವಿನ ಗಿಡಕ್ಕೆ ಹೋಗಿ ಮಾಡಿದೀನಿ. ಬೇರೆಯವ್ರಿಗೂ ಕೊಟ್ಟಾಗ ನಮ್ ಬೆಳ್ದ ಅಂತ ಅಂದಾಗ ಅದ್ ಮನ್ಸಿಗೆ ಆಗ ಸಂತೋಷನೇ ಬೇರೆ ಸರ್, ಬೇರೆ ಇರುತ್ತೆ, ಬೇರೆ ಇದಿರುತ್ತೆ ಸರ್. ಹಂಗಾಗಿ ನಾವು ಕೈ ತೋಟವನ್ನ ನಾವೇ ಮಾಡ್ಕೊಳ್ಳೋದು. ಇಲ್ಲಿ ಬೆಳೆದಿರ್ತಾರೆ, ಎಂತ ನೀರಲ್ಲಿ ಬೆಳೆದಿರ್ತಾರೆ, ಏನ್ ಹಾಕಿ ಬೆಳೆದಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹೌದು ಸರ್, ನಾವಾದ್ರೂ ನಮ್ಗೆ ಏನ್ ಬೇಕೋ ಅಂತದನ್ನ ಹಾಕೊಂಡು ಅಂತ ಒಳ್ಳೆ ನೀರನ್ನ ಹಾಕೊಂಡು ನಮ್ಗೆ ಹೆಂಗ್ ಬೇಕೋ ಹಂಗ್ ಬೆಳ್ಕೊಂಡು ತಿನ್ನಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಅದನ್ನ ಅಳವಡಿಸ್ಕೊಂಡಿದ್ದೀನಿ ಸರ್. ನೀರಿನ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ನಿಮ್ಗೆ, ಈಗ ಮನೆಯಲ್ಲಿ ಹೇಗೆ ಮಳೆ ನೀರನ್ನ ಕೊಯ್ಲನ್ನ ಮಾಡ್ತಾ ಇದ್ರೋ ಹಂಗೆ ಜಮೀನಲ್ಲೂ ಕೂಡ ಮಾಡೋ ಅಂತ ಸಾಧ್ಯತೆ ಇರುತ್ತೆ, ಅದನ್ನ ಅಳವಡಿಕೆ ಮಾಡ್ಕೊಳ್ಬೇಕು ಅನ್ನೋ ಆಲೋಚನೆಗಳಿದ್ದಾವ ಹೇಗೆ? ಅದು ಮಾಡ್ಬೇಕು ಸರ್, ಮಾಡ್ಬೇಕು ಅನ್ಕೊಂಡಿದೀನಿ ಸರ್. ಯಾಕೆ ಅಂತಂದ್ರೆ ಬೋರ್ವೆಲ್ ಬತ್ ಹೋಗಿತ್ತು ಅಡಗೂರಿನ ಕೆರೆಗೆ ನೀರು ಬಂದ್ಮೇಲೆ ಮತ್ತೆ ಅದು ಚಾಲ್ತಿಯಲ್ಲಿ ಇದೆ ಅಂತ ಹೇಳಿ ತಾವ್ ಹೇಳಿದ್ರಿ, ಈ ನಿಟ್ಟಿನಲ್ಲಿ ಏನಾದ್ರು ಒಂದಷ್ಟು ಆಲೋಚನೆ ಇದೆಯಾ ಹೇಗೆ? ಹೌದು ಸರ್, ಈಗ ನಮ್ಮ ಇನ್ನೊಬ್ಬ ಎರಡನೇ ಅಣ್ಣ ಒಬ್ರು ಜಮೀನ ಮಳೆ ನೀರು ಇದನ್ನ ಮಾಡ್ಕೊಂಡಿದ್ ಸರ್, ಗುಂಡಿ ಹೊಡೆದ್ಬಿಟ್ಟು ಇದನ್ನ ಮಾಡ್ಕೊಂಡಿದ್ವಿ ಸರ್. ಅದನ್ನ ಹೊಲದ ನೀರು ಬಂದು ಹಿಂಗ್ ಗುಂಡಿ ಟೈಪ್ ಮಾಡ್ಕೊಂಡಿದ್ವಿ ಸರ್, ತೋಟಕಾರ ಇಲಾಖೆಯಲ್ಲಿ ನಮ್ಗೆ ಇದು ಕೊಟ್ಟಿದ್ರು, ನಮ್ಮ ಅಣ್ಣ ಮಾಡಿಸಿದ್ದಾರೆ ಸರ್. ಆ ಇದರಿಂದ ಆ ತೊಟ್ಟಿಗೆ ಹೋಗ್ತಿದೆ ಸರ್, ಅದು ಕೃಷಿ ಹೊಂಡಕ್ಕೆ ಬರಂಗ್ ಒಂದ್ ಕಡೆ ಜಮೀನ ಮಾವು ಮಾಡಿದೀವಲ್ಲ ಸರ್, ಅಲ್ಲಿ ಮಾಡ್ಕೊಟ್ಟಿದ್ದಾರೆ ಸರ್ ನಮ್ಮ ಅಣ್ಣ. ಎರಡನೇ ಅಣ್ಣ ಕೃಷಿ ಹೊಂಡದ ನೀರನ್ನು ಕೂಡ ಬಳಕೆ ಮಾಡ್ತಾರೆ ಹೇಗೆ? ಗಿಡ ಬೆಳಿಬೇಕಾದ್ರೆ ಬಳಕೆ ಮಾಡ್ಕೊಂಡು ಸರ್, ಬಳಕೆ ಮಾಡ್ಕೊಂಡು ಆರಂಭದಲ್ಲಿ ಸ್ವಲ್ಪ ನಮಗೆ ನೀರಿಗೆ ತೊಂದರೆ ಆಯ್ತಲ್ಲ ಅವಾಗ ಬಳಕೆ ಮಾಡ್ಕೊಂಡು ಸರ್. ಈಗ ನೀರ್ ಕೇಳ್ತಿಲ್ಲ ಸರ್, ಅದು ಮಾವಾಗ್ಲಿ ಇದಾಗ್ಲಿ ಕೇಳ್ತಿಲ್ಲ ಸರ್. ಹಾಗಾಗಿ ಸಾಮಾನ್ಯವಾಗಿ ಈ ಮಳೆ ನೀರನ್ನ ಕೊಯ್ಲು ಈ ತರದನ್ನ ಮಾಡ್ಕೊಳ್ತೀವಿ ಅಂತ ಅಂದಾಗ ನಾಲ್ಕಾರು ಜನ ನಾಲ್ಕಾರು ತರ ಮಾತಾಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ಮನೆಯಲ್ಲಿಯೂ ಕೂಡ ಸಹಕಾರ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ನಿಮ್ಗೆ ಏನೆಲ್ಲ ಅನುಭವಗಳಾಯ್ತು, ಹೊರಗಿನವರಿಂದ ಏನ್ ಅಭಿಪ್ರಾಯ ಬಂತು, ಮನೆಯವರು ಹೇಗೆ ಸಹಕರಿಸ್ತಾರೆ? ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಮನೆಯವ್ರ ಸಹಕಾರ, ನನ್ನ ಹೆಂಡತಿ ಸಹಕಾರ, ಅವಳದೇ ಸಪೋರ್ಟಿವ್, ಅವಳದೇ ಇದು, ಅವಳದೇ ಒತ್ತಡ, ಅವ್ರದೇ ಒತ್ತಾಯ, ಇದೆಲ್ಲ ಮಾಡೋದಕ್ಕೆ ಅವ್ರದೇ ಒತ್ತಾಯ ಸರ್. ಇನ್ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಸರ್. 4 ಜನ 4 ತರಕ್ ಮಾತಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ಅವ್ರು ಕಾಮೆಂಟ್ ಮಾಡಿದವರೆಲ್ಲ ಇವತ್ತು ಬಂದು ನೋಡ್ತಿದ್ದಾರೆ ಅದನ್ನ, ನಾನು ಮಾಡ್ಕೊಂಡ್ರದನ್ನ ನೋಡ್ತಿದ್ದಾರೆ ಸರ್. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ ಸರ್, ತಲೆ ಕೆಡಿಸ್ಕೊಳ್ಳಬಾರ್ದು ಯಾರಾದ್ರೂ ಅಷ್ಟೇ. ಅದೊಂದು ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸರ್. ಅದು ನಮ್ಮ ಮನೆಯವ್ರದ್ದು ತುಂಬಾ ಸಹಕಾರ ಇದೆ ಸರ್. ನಮ್ಮ ಮನೆಯವರು ಅವ್ರು ಒತ್ತಾಯದ ಮೇಲೇನೆ ನಾನು ಇದನ್ನ ಮಾಡ್ಬೇಕು ಒಂದು ಪ್ರೇರಣೆ ಅಂತಲೂ ಅನ್ಕೊಬಹುದು ಸರ್. ಇದ್ ಮಾಡ್ಕೊಂಡು ಮಳೆ ನೀರಿನ ಕೊಯ್ಲಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ, ಸಲಹೆ ಸಹಕಾರ ಬೇಕು ಅಂತ ಅಂದ್ರೆ, ನಿಮ್ಮನ್ನ ನಮ್ಮ ಕೇಳುಗರು ಸಂಪರ್ಕ ಮಾಡೋ ಅಂತದ್ದು ಹೇಗೆ? ಮೊಬೈಲ್ ನ ಸಂಖ್ಯೆ 9 1 4 1 4 1 5 6 5 6 3 9 7 9. ಇದು ಯತೀಶ್ ಅವರ ಸಂಪರ್ಕ ಸಂಖ್ಯೆ. ಇವರು ಬೇಲೂರು ತಾಲೂಕು ಸಂಪಿಗೆ ಮರದ ಕೊಪ್ಪಲಿನ ಗ್ರಾಮದ ಪ್ರಗತಿಪರ ಕೃಷಿಕರು. ಮಳೆ ನೀರಿನ ಕೊಯ್ಲನ್ನ ಇವರು ಅಳವಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ಮಳೆ ನೀರಿನ ಕೊಯ್ಲಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅದರ ಅನುಭವಗಳು ಬೇಕು ಅಂತ ಅಂದ್ರೆ, ನೀವು ಯತೀಶ್ ಅವರನ್ನ ಸಂಪರ್ಕವನ್ನ ಮಾಡಬಹುದು. ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 9 1 4 1 5 6 3 9 7 9. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ: 9 1 4 1 5 6 3 9 7 9. ಒಳ್ಳೆದು ಯತೀಶ್ ಅವರೇ, ಮಳೆ ನೀರಿನ ಕೊಯ್ಲನ್ನ ತಾವು ಅಳವಡಿಕೆಯನ್ನ ಮಾಡಿಕೊಂಡು ಇದರಿಂದ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಂಡಿದ್ದೀರಾ ಅನ್ನುವಂತಹ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಾವು ಇವತ್ತು ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು. ಇದುವರೆಗೂ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆ ನೀರು ಕೊಯ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕಿನ ಸಂಪಿಗೆ ಮರದ ಕೊಪ್ಪಲಿನ ಪ್ರಗತಿಪರ ಕೃಷಿಕ ಯತೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಈಗ ಕೆಲವು ಜಾಹೀರಾತುಗಳು. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಡಾಕ್ಟ್ರೆ, ತುಂಬಾ ದಿನದಿಂದ ಕೆಮ್ಲು, ಕೊರೋನಾ ಪರೀಕ್ಷೆ ಮಾಡಿಸ್ದೆ ನೆಗೆಟಿವ್ ರಿಪೋರ್ಟ್ ಬಂತು, ಆದ್ರೆ ಈ ಕೆಮ್ಲು ಕಡಿಮೆನೆ ಆಗ್ತಾ ಇಲ್ವಲ್ಲ. ನಿಮಗೆ ಎಷ್ಟು ದಿನದಿಂದ ಕೆಮ್ಮಿದೆಯಮ್ಮ? 2 ವಾರದ ಮೇಲಾಗಿರ್ಬೋದು. ಹಾಗಾದ್ರೆ ಮೊದಲು ಟಿಬಿ ಪರೀಕ್ಷೆ ಮಾಡಿಸಿ. 2 ವಾರದೊಳಗಿನ ಕೆಮ್ಮು ಕೊರೋನಾ ಆಗಿರಬಹುದು, ಆದರೆ 2 ವಾರಕ್ಕಿಂತ ಮೇಲ್ಪಟ್ಟ ಕೆಮ್ಮು ಟಿಬಿ ಇರಬಹುದು. ಕೊರೋನಾ ಹಾಗೂ ಟಿಬಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2023 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಪ್ರೇಮಿಗಳ ಮಾಸದಲ್ಲಿ ಈ ಜಮಾನದ ಪ್ರಾಕ್ಟಿಕಲ್ ಪ್ರೇಮಿಗಳ ಪ್ರಾಯೋಗಿಕ ಸಾಂಸಾರಿಕ ಚಿತ್ರ KVN ಪ್ರೊಡಕ್ಷನ್ಸ್ ನಿರ್ಮಾಣದ ಬೈ ಟು ಲವ್ ಇದೇ ಫೆಬ್ರವರಿ 18 ರಾಜ್ಯಾದ್ಯಂತ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚ್ತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ಕರ್ ರಖೆ. ಆಂಖ್ ಕಾನ್ ನಾಕ್ ಮುಹ ನಾ ಛುಯೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡ್ನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ. ಬುವಾಯಿ ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹಿ. ಕಂಬೈನ್, ಹಾರ್ವೆಸ್ಟರ್, ಥ್ರೆಷರ್, ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ. ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬೂನ್ ಸೆ ಸಾಫ್ ಕರೆ. ವಾಹನೋ, ಬೋರಿಯೋ, ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭಿ ಖಾಸ್ ಧ್ಯಾನ್ ದೇ. ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್. खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇದು ಇಂದಿನ ಕಿಸಾನ್ವಾಣಿ. ಇನ್ನು ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:15. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಚಿತ್ರಗೀತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 9:00 ಪ್ರಾಯೋಜಿತ ಕಾರ್ಯಕ್ರಮ. ಕರ್ನಾಟಕ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀ ಮಹಾಬಲೇಶ್ವರ ಎಂಎಸ್ ಅವರಿಂದ ಭಾಷಣ. ಶತಮಾನದ ಹೊಸ್ತಿಲಲ್ಲಿ ಕರ್ನಾಟಕ ಬ್ಯಾಂಕ್. 9:30 ಕನ್ನಡ ಭಾರತಿ. ಇದರಲ್ಲಿ ಜನಪದ ಕಲೆಗಳ ಮಹತ್ವ ಮತ್ತು ಸಂರಕ್ಷಣೆ ಈ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಕುವೆಂಪು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀ ನೆಲ್ಲಿಕಟ್ಟೆ ಸಿದ್ದೇಶ್, ಡಾ ಎಸ್ವಿ ಪುರುಷೋತ್ತಮ್ ಹಾಗೂ ಡಾ ಎಚ್ಟಿ ನವೀನ್ ಮಂಡಗದ್ದೆ. ನಡೆಸಿಕೊಡುತ್ತಾರೆ ಎಂಎ ಸುದರ್ಶನ್. 10:00 ನಾಟಕ ಕ್ಯಾಪ್ಟನ್ ಹ್ಯಾರಿ, ಮೂಲ ಸಣ್ಣ ಕಥೆ ಡಾ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಬಾನುಲಿ ರೂಪ ಎಎಸ್ ಚಂದ್ರಮೌಳಿ, ನಿರ್ದೇಶನ ಎಚ್ಎಸ್ ಪಾರ್ವತಿ. 10:35 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ, ಡಾ ಕೋರಾನ ಸರಸ್ವತಿ ಪ್ರಕಾಶ್ ಅವರಿಂದ.